ಉಯ್ಯಾಲೆ ಬಣ್ಣ ದುಯ್ಯಾಲೆ ಮುದ್ದು ಬೈರುವನ ಉಯ್ಯಾಲೆ ಉಯ್ಯಾಲೆ ಬಣ್ಣ ದುಯ್ಯಾಲೆ ಮುದ್ದು ಬೈರುವನ ಉಯ್ಯಾಲೆ ಬಂಡೆ ಯೋತಿ ನಡೆಯುತ್ತ ಬೈರುವ ಗಿರಿಗೆಲ್ಲರ ವಸು ಏರ ವಸಾದೋ ಉಯ್ಯಾಲೆ ಬಣ್ಣ ದುಯ್ಯಾಲೆ ಮುದ್ದು ಬೈರುವನ ಉಯ್ಯಾಲೆ ಬಾಳೆ ಒಂದೂರು ಬಾಗಿತು ನನ್ನೂರು ಬಾಳ ಬೈರುವನ ಏ ಗಿರಿಯಲ್ಲಿ ಉಯ್ಯಾಲೆ ಬಣ್ಣ ದುಯ್ಯಾಲೆ ಮುದ್ದು ಬೈರುವನ ಉಯ್ಯಾಲೆ ಉಯ್ಯಾಲೆ ಬಣ್ಣ ದುಯ್ಯಾಲೆ ಮುದ್ದು ಬೈರುವನ ಉಯ್ಯಾಲೆ ಉಯ್ಯಾಲೆ ಬಣ್ಣ ದುಯ್ಯಾಲೆ ಮುದ್ದು ಬೈರುವನ ಉಯ್ಯಾಲೆ ಏ ಗಿಣಿಗಿಣಿಗೆಲ್ಲ ಏನಮ್ಮ ಇವಾಗ ಕಲ್ಯಾಣಿ ಸುತ್ತ ಏ ಕಣುವೆಯೋ ಉಯ್ಯಾಲೆ ಬಣ್ಣ ದುಯ್ಯಾಲೆ ಮುದ್ದು ಬೈರುವನ ಉಯ್ಯಾಲೆ ಗಿಣಿಗಿಣಿಗೆಲ್ಲ ಏನಮ್ಮ ಇವಾಗ ಕಲ್ಯಾಣಿ ಸುತ್ತ ಏ ಕಣುವೆಯೋ ಗುಡಿತಕ್ಕೂ ಬೈರುವ ಕಂಚಿನ ಕಲ್ಲ ಏ ಹದಿಸಾನು ಉಯ್ಯಾಲೆ ಬಣ್ಣ ದುಯ್ಯಾಲೆ ಮುದ್ದು ಬೈರುವನ ಉಯ್ಯಾಲೆ ಏ ಉಯ್ಯಾಲೆ ಬಣ್ಣ ದುಯ್ಯಾಲೆ ಮುದ್ದು ಬೈರುವನ ಉಯ್ಯಾಲೆ ಉಯ್ಯಾಲೆ ಬಣ್ಣ ದುಯ್ಯಾಲೆ ಮುದ್ದು ಬೈರುವನ ಉಯ್ಯಾಲೆ ಈ ದೊಡ್ಡ ದೊಡ್ಡ ಜೋಗಿ ದೊಡ್ಡ ಮಂಡಲ ಜೋಗಿ ಜಗ್ಗ ಮರದಲ್ಲಿ ಏ ಹಾಡಿ ಏ ದೊಡ್ಡ ಮರದಲ್ಲಿ ಹಸಿಪಾಡಿ ಕೊಟ್ಟೆವು ಬಡದಾಡ ಬೇಡ ಏಕಿಡಿ ಜೋಗಿ ಏ ಉಯ್ಯಾಲೆ ಬಣ್ಣ ದುಯ್ಯಾಲೆ ಮುದ್ದು ಬೈರುವನ ಉಯ್ಯಾಲೆ ಏ ಎಲ್ಲಿ ತೇರು ಮೆಲ್ಲಾಗೆ ಹರಿದಾರೆ ದಳ್ಳಾಳಿ ಕಾರ ಏ ಬಯರುವ ಏ ದಳ್ಳಾಳಿ ಕಾರ ಬೈರುವನು ಹಸಿದೇರು ಬೆಲ್ಲಾದಂಗೆ ಏ ಹರಿದಾವು ಏ ಉಯ್ಯಾಲೆ ಬಣ್ಣ ದುಯ್ಯಾಲೆ ಮುದ್ದು ಬೈರುವನ ಉಯ್ಯಾಲೆ ಏ ಒಂಟಿ ಬೆಟ್ಟ ದೊಡೆಯ ಬಂಟ ಕಡೆ ಬರುವ ಕಂಚವಾಳ ದೂವ ಏ ಕೈಲೊಕ್ಕೆ ಏ ಉಯ್ಯಾಲೆ ಬಣ್ಣ ದುಯ್ಯಾಲೆ ಮುದ್ದು ಬೈರುವನ ಉಯ್ಯಾಲೆ ಏ ಒಬ್ಬೇಲಾಡೋನೆ ಒಬ್ಬ ಕಾಣೋ ಬೈರು ಒಂಚಿನ ಕನ್ನುಡಿಯ ಏ ನೋಡಿ ತಾನು ಏ ಕಂಚಿನ ಕಿನ್ನುಡಿಯ ನುಡಿಸಾನೋ ಬೈರುವ ವಂಚಾಡಿ ಹುಲಿಯ ಏ ಹೊಡಿದಾನು ಏ ಉಯ್ಯಾಲೆ ಬಣ್ಣ ದುಯ್ಯಾಲೆ ಮುದ್ದು ಬೈರುವನ ಉಯ್ಯಾಲೆ ಏ ಉಯ್ಯಾಲೆ ಬಣ್ಣ ದುಯ್ಯಾಲೆ ಮುದ್ದು ಬೈರುವನ ಉಯ್ಯಾಲೆ ಮರುಳನ್ ಮರುಳನ್ ಧರುಳೋ ಜಾಣ ಕನ್ನನ್ ಏ ನನ್ನೆ ತಾನೊಂದ್ ಧರುಳೋ ಜಾಣ ಏ ಗದ್ದುಗೆ ಬಿಟ್ಟೋ ಎದ್ಬಾರೋ ಕೆಂಗಪ್ಪ ಇದ್ದಾರೆ ನಿಂತೀವು ನಾಣೇ ಜಾಣ ಏ ಹರುಳನ್ ಮರುಳನ್ ಧರುಳೋ ಜಾಣ ತಂದನ್ನೆ ತಾನೊಂದ್ ಧರುಳೋ ಜಾಣ ಇದ್ದಾರೆ ನಿಮ್ಮ ಶಿವನಾಣೆ ಶಿವರಾತ್ರಿ ಮಗ್ಗು ತಂದೆ ಕೊಡಿ ಬಾರೋ ಜಾಣ ಏ ಹರುಳನ್ ಮರುಳನ್ ಧರುಳೋ ಜಾಣ ತಂದನ್ನೆ ತಾನೊಂದರುಳೋ ಜಾಣ ಏ ಮಗ್ಗಿಲ್ಲವೆಂದೋ ಮುಗ್ಗಿ ಹೋಗಲು ಬೇಡ ಮಗ್ಗು ಏರ ನನ್ನ ಮನೆ ಎಂದೋ ಜಾಣ ಏ ಮಗ್ಗಿಲ್ಲವೆಂದೋ ಮುಗ್ಗಿ ಹೋಗಲು ಬೇಡ ಮಗ್ಗು ಹಿರಣನ್ ಮಾನೆ ಹಿಂದೋ ಜಾಣ ಮಗ್ಗು ಹಿರಣನ ಮನೆ ಹಿಂದೆ ಕೆಂಗಪ್ಪ ಮಗ್ಗರಳಿ ಬಾಯಿ ಬೀಡುತ್ತಾವೋ ಜಾಣ ಏ ಹೂವಿಲ್ಲವೆಂದೋ ಹೂವಿಗೆ ಹೋಗಬೇಡ ಹೂವು ಹಿರಣನ್ ಮಾನೆ ಹಿಂದೋ ಜಾಣ ಏರಣನ ಮನೆಯಿಂದ ಕೆಂಗಪ್ಪ ಹೂವರಳಿ ಬಾಯಿ ಬೀಡ ತಾವೋ ಜಾಣ ಏ ಹರುಳನ್ ಮರುಳನ್ ಧರುಳೋ ಜಾಣ ತಂದನ್ನೆ ತಾನೊಂದರುಳೋ ಜಾಣ ಏ ತಂಟೆ ಹುಟ್ಟಿತು ತಾಟ ಕರಿದ್ದಲ್ಲಿ ಸುಂಟಿ ಹುಟ್ಟಿತು ಕೆರೆಯ ಜಾಣ ಏ ಏ ಸೊಂಟಿ ಒಟ್ಟಿತೋ ಕೆರೆಯಲ್ಲಿ ಕೆಂಗಪ್ಪ ಬಂಟ ಹುಟ್ಟಿದನು ಕುಲದಲ್ಲಿ ಜಾಣ ಏ ಹರುಳನ್ ಮರುಳನ್ ಧರುಳೋ ಜಾಣ ತನ್ನನ್ನೇ ತಾನೊಂದರುಳೋ ಜಾಣ ಏ ವಾರ ವಾರಕ್ಕೆಲ್ಲ ದಾರ ಸಿಕ್ಕಿದ ನಮಗೆ ಏರಿಗೆ ಬೆಳೆಯೋ ಬೈಲರಿ ಜಾಣ ಏ ಜೇರಿಗೆ ಬೆಳೆಯೋ ಬೈಲಲ್ಲಿ ಕೆಂಗಪ್ಪ ದಾರ ಸಿಕ್ಕಿದವು ನಮಗೊಬ್ಬ ಜಾಣ ಏ ಕೆಂಗಪ್ಪರಟವನೇ ಎಲ್ಲ ನೋಡನ ಬನ್ನಿ ಕನ್ನಾರಿ ಬಂಡೆ ಗಿಲುಕೆಯು ಜಾಣ ಏ ತಿರುಳನ್ ಮರುಳನ್ ಧರುಳೋ ಜಾಣ ತಂದನ್ನೇ ತಾನೊಂದರುಳೋ ಜಾಣ ಏ ಎಳ್ಳೋ ಹೊಲ್ದಾಗೆ ಎಳೆಯ ಸಗರ ಸಾಕಿ ಎಳಗಿನ ಕೆಂಗಪ್ಪ ಮಾಕ ಕುಂತೋ ಜಾಣ ಏ ಎಳಗಿನ ಕೆಂಗಪ್ಪಕ್ಕೆ ಮಕ ಮುನ್ಸು ಬಂದಾರೆ ಹೋಹತ್ತಿ ಹೊರಟಾನು ಕುದುರೆ ಜಾಣ